ಒಂದು ಕಿರು ಪರಿಚಯದೊಂದಿಗೆ ಆರಂಭ ಮಾಡಿದ್ದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಸಾವಯವ ಭತ್ತದ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಪ್ರಮುಖವಾಗಿ ರೈತರಿಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಇರ್ಬೋದು, ದೇಶದಲ್ಲಿ ಇರ್ತಕ್ಕಂಥ ರೈತರು ಇರ್ಬೋದು, ಯಾವುದೇ ಒಂದು ಸಾವಯವ ಕೃಷಿ ಮಾಡಿ ಅಂತ ಮೊದಲು ಆಯ್ಕೆ ಮಾಡಿರ್ತಕ್ಕಂಥ ಬೆಳೆಗಳಲ್ಲಿ ಭತ್ತನೂ ಕೂಡ ಒಂದು. ಸಾವಯವ ಭತ್ತ ಜೊತೆಗೆ ಮಸಾಲೆ ಪದಾರ್ಥಗಳ ಜೊತೆಗೆ ಸಿರಿಧಾನ್ಯಗಳು ಇವೆಲ್ಲವೂ ಕೂಡ ಸಾವಯವ ಪದಾರ್ಥಗಳಲ್ಲಿ ಸುಲಭವಾಗಿ ರೈತರು ಬೆಳೆಯೋದಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಸುಲಭವಾಗಿರ್ತಕ್ಕಂಥ ಬೆಳೆಗಳು ಆಗಿದ್ದಾವೆ. ಯಾಕೆಂದ್ರೆ ಪ್ರತಿನಿತ್ಯ ನಾವು ಕನ್ಸಂಪ್ಷನ್ ಮಾಡ್ತಕ್ಕಂಥ ಒಂದು ಆಹಾರ ಪದಾರ್ಥಗಳಲ್ಲಿ ಅಕ್ಕಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ರೈಸ್ ಈಸ್ ಲೈಫ್ ಅಂತ ಕರಿತೀವಿ, ಒಂದು ಜೀವನನೇ ಕೂಡ ಆಗಿದೆ. ಹಾಗಾಗಿ ನಾವು ಇದು ಕನ್ಸಂಪ್ಷನ್ ಚೆನ್ನಾಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ನಾವು ಗುಣಮಟ್ಟದ ಅನ್ನವನ್ನು ಸೇವಿಸೋದ್ರಿಂದ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಇದು ಬ್ಲಡ್ ಪ್ರೆಷರ್ ಆಗಿರ್ಬೋದು, ಜೊತೆಗೆ ನರ ದೌರ್ಬಲ್ಯದಿಂದ ಬಳಸ್ತಕ್ಕಂಥ ಇದಿರ್ಬೋದು, ಇವೆಲ್ಲದ್ರಿಂದನೂ ಕೂಡ ನಾವು ಸಾವಯವ ಆಹಾರನ ಬಳಸೋದ್ರಿಂದ, ಗುಣಮಟ್ಟದ ಆಹಾರನ ಸೇವಿಸೋದ್ರಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಪಂಜಾಬ್ನ ಒಂದು ಮಾಳ್ವಾನ ಪ್ರದೇಶದಲ್ಲಿ ಇಂದ ರಾಜಸ್ಥಾನ್ನ ಜೋಧ್ಪುರ್ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಭಾಗಕ್ಕೆ ಒಂದು ಟ್ರೈನ್ ಹೋಗುತ್ತೆ, ಅದಕ್ಕೆ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಪರಿಸ್ಥಿತಿ ಅಷ್ಟು ನಿಗೂಢವಾಗಿದೆ, ಅಂದ್ರೆ ನಾವು ಮಣ್ಣು ಮತ್ತು ನೀರನ್ನು ಅಷ್ಟು ಕಲುಷಿತ ಮಾಡಿದೀವಿ. ಅಲ್ಲಿ ಯಾವುದೇ ಒಂದು ಬೋರ್ ಹೊಡೆದ್ರು ಕೂಡ ನೀರಿನಲ್ಲಿ ಕಲುಷಿತ ಅಂಶಗಳು ಕಂಡು ಬರ್ತಾ ಇದ್ದಾವೆ. ಅಂದ್ರೆ ಹೆಚ್ಚಿನ ಪೇಷಂಟ್ಸ್ಗಳು ತುಂಬಾನೇ ಕಾಣಸಿಗುತ್ತೆ. ಅದೇ ರೀತಿ ಇವತ್ತು ತೆಲಂಗಾಣ, ಆಂಧ್ರಪ್ರದೇಶ, ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಿಗೆ ಕ್ಯಾನ್ಸರ್ ಪೇಷಂಟ್ಸ್ ಕಾಣಿಸ್ತಾ ಇದ್ದಾರೆ. ಅದು ನಮ್ಮ ಭಾಗದಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿಲ್ಲ. ಭತ್ತ ಬೆಳೀತಕ್ಕಂಥ ಎನ್ವಿರಾನ್ಮೆಂಟ್ ಕ್ಯಾನ್ಸರ್ ಅಂಶ ಜಾಸ್ತಿ ಇದೆ. ಇದು ಯಾಕೆ ಅಂದ್ರೆ ವಿಷಾಂಶವಾದ ಬ್ರೌನ್ ಪ್ಲಾಂಟ್ ಹಾಪರ್ಗೆ ನಾವು ಹಿಡಿತಕ್ಕಂಥ ಕೀಟನಾಶಕ ಇರ್ಬೋದು, ಜೊತೆಗೆ ಕಂದು ಜಿಗಿ ಹುಳು ನಿರ್ವಹಣೆಗೆ ನಾವು ಬಳಸ್ತಕ್ಕಂಥ ಕೀಟನಾಶಕಗಳಿರ್ಬೋದು, ಜೊತೆಗೆ ಹಲವಾರು ರೋಗಗಳಿಗೆ ಫಾಲ್ಸ್ ಮಟ್ಟ ಆಗಿರ್ಬೋದು, ಬೇರೆ ಬೇರೆ ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟ್ ಆಗಿರ್ಬೋದು, ಬ್ಲಾಸ್ಟ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ರೋಗಗಳಿಗೆ ಬಳಸ್ತಕ್ಕಂಥ ರೋಗನಾಶಕಗಳಿರ್ಬೋದು, ಜೊತೆಗೆ ಗೊಬ್ಬರಗಳು ಶಿಫಾರಸು ಮಾಡಿರ್ತಕ್ಕಿಂತ ಪ್ರಮಾಣಕ್ಕಿಂತ ಹೆಚ್ಚು ಅರ್ಧದಷ್ಟು ಪ್ರಮಾಣನ ಹೆಚ್ಚಿಗೆ ಯೂಸ್ ಮಾಡ್ತೀವಿ. 100% RDF ಹೇಳಿದ್ರೆ 125-150% RDF ನ ಇವತ್ತು ಗಂಗಾವತಿ ಭಾಗದಲ್ಲಿ ರೈತರು ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಅವೆಲ್ಲವೂ ಕೂಡ ಕಾಂಟ್ರಾಕ್ಟ್ ಭೂಮಿನ ಗುತ್ತಿಗೆ ಹಿಡಿದು ಮಾಡಿರ್ತಾರೆ. ಆ ವರ್ಷದಲ್ಲಿ ಅವರು ಲಾಭವನ್ನ ಮಾಡಿಕೊಂಡು ಮತ್ತೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗೋರು ಇರ್ತಾರೆ. ಹಂಗಾಗಿ ಮಣ್ಣು ಮತ್ತು ನೀರಿನ ಕಲುಷಿತಗೊಳಿಸಿ ಹೋಗ್ತಾರೆ. ಇದು ಮುಂದಿನ ಜನರೇಷನ್ಗೆ ಅಲ್ಲಿ ಬೆಳೀತಕ್ಕಂಥ ಸತ್ವಯುತವಾದ ಆಹಾರನ ಉತ್ಪಾದನೆ ಮಾಡೋದಕ್ಕೆ ತೊಡಕುಂಟಾಗ್ತಾ ಇದೆ. ಭೂಮಿನೂ ಕೂಡ ಬಂಜರಾಗ್ತಾ ಇದೆ. ಸಾಯಿಲ್ ಸಲಿನಿಟಿ ಮತ್ತೆ ಮಣ್ಣು ಸವಳಾಗೋದು, ಹೆಪ್ಪುಗಟ್ಟೋದು, ಇದೆಲ್ಲದೂ ಕೂಡ ಬಂಜರಾಗೋದು, ಭೂಮಿ ಬಂಜರಾಗೋದು ಅಂತ ಕರಿತೀವಿ. ಗಾಳಿ ಆಡದೆ ಇರೋ ರೀತಿ, ನೀರು ಇಂಗಕ್ಕದೇ ಇರೋವಂಥದ್ದು, ಮಣ್ಣು ಇಂಬ್ಯಾಲೆನ್ಸ್ಡ್ ಆಗಿ ತಗ್ಗು ಉಬ್ಬು ಬರೋದಿರ್ಬೋದು, ಇದೆಲ್ಲದೂ ಕೂಡ ನೀರು ನಿಲ್ಲೋದು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥ ಮಣ್ಣು ಮತ್ತು ನೀರನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಾಗ ಬರುತ್ತೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಕೃಷಿನಲ್ಲಾಗಿರ್ಬೋದು, ಜೊತೆಗೆ ನಮ್ಮ ಆಹಾರ ಕ್ರಮಗಳಲ್ಲಿರ್ಬೋದು ಬಂದಾಗ ಮುಖ್ಯವಾಗಿ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಭತ್ತ. ಭತ್ತ ಮುಖ್ಯವಾದ ಟ್ರೆಡಿಷನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ, ಕೊಡಗು, ಉಡುಪಿ, ಚಿಕ್ಕಮಗಳೂರು ಭಾಗದಲ್ಲಿ ಹೆಚ್ಚಿಗೆ ಬೆಳೀತಾ ಇದ್ರು. ಬಟ್ ಇದು ಈಗ ಟ್ರೆಡಿಷನಲ್ ಸಾಂಪ್ರದಾಯಿಕ ಪ್ರದೇಶ ಬಿಟ್ಟು ನಾನ್ ಟ್ರೆಡಿಷನಲ್ ಏರಿಯಾ, ಈ ನೀರಾವರಿ ಈ ಪ್ರದೇಶ ವಿಸ್ತಾರಗೊಂಡಂತೆ ದಾವಣಗೆರೆ ಜಿಲ್ಲೆ ಜೊತೆಗೆ ಹೊಸಪೇಟೆ, ಗಂಗಾವತಿ, ತುಂಗಭದ್ರಾ ಕಮಾಂಡ್ ಏರಿಯಾಸ್, ಅಸ್ತ್ರ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟಿಬಿ ಡ್ಯಾಮ್, ಆ ಪ್ರದೇಶಕ್ಕೆ ಹೋಗ್ತಾ ಹೋಯ್ತು. ಅಲ್ಲಿ ಹತ್ತಿ ಬೆಳೀತಕ್ಕಂಥ ಭೂಮಿಗಳು ಭತ್ತದ ಪ್ರದೇಶಗಳಾಗಿ ಕನ್ವರ್ಟ್ ಆದವು. ಇಲ್ಲಿ ಭತ್ತ ಬೆಳೀತಕ್ಕಂಥ ಶಿವಮೊಗ್ಗ ಭಾಗದಲ್ಲಿ ಭತ್ತ ಬೆಳೀತಕ್ಕಂಥ ಒಂದು ಟ್ರೆಡಿಷನಲ್ ಲ್ಯಾಂಡ್ಸ್ ಅಡಿಕೆ ಬೆಳೀತಕ್ಕಂಥ ಜಮೀನುಗಳದು. ಶಿವಮೊಗ್ಗ, ಭದ್ರಾವತಿ, ಚನ್ನಗಿರಿ ಭಾಗದಲ್ಲಿ, ಶಿಕಾರಿಪುರ ಭಾಗದಲ್ಲಿ ರೈನ್ ಫೆಡ್ ಆಗಿ ಕೂಡ ನಮ್ಮ ತೊಗರ್ಸಿ ಇದರಲ್ಲಿ ರೈನ್ ಫೆಡ್ ಆಗಿ ಕೂಡ ಭತ್ತನ ನೇರ ಕೋರಿಗೆಯನ್ನ ಬಿತ್ತಕ್ಕಂಥ ಪದ್ಧತಿ ಹಿಂದೆ ಇತ್ತು. ಬಟ್ ಆ ರೀತಿಯಾಗಿರ್ತಕ್ಕಂಥ ಏರೋಬಿಕ್ ಮೆಥಡ್ ಆಫ್ ರೈಸ್ ಕಲ್ಟಿವೇಷನ್ ಕೂಡ ನಮ್ಮಲ್ಲಿ ತುಂಬಾನೇ ಇತ್ತು. ಆ ಪದ್ಧತಿಗಳು ಬೇರೆ ಬೇರೆ ವಿಧಾನದಲ್ಲಿ ಒಣ ಪ್ರದೇಶದಲ್ಲೂ ಕೂಡ ಒಂದು ವಿಧದಲ್ಲಿ ಭತ್ತ ಬೆಳೀತಾ ಇದ್ರು. ನೀರಾವರಿ ಅನುಕೂಲ ಇರ್ತಕ್ಕಂಥವ್ರು ಕೆರೆಗಳು ಎಲ್ಲೆಲ್ಲಿ ಕೆರೆಗಳು, ಇವತ್ತು ಶಿವಮೊಗ್ಗದಲ್ಲಿ ಎಷ್ಟೊಂದು ಕೆರೆಗಳು ಕಾಣಿಸ್ತಿದ್ವಲ್ಲ, ಆ ಎಲ್ಲಾ ಕೆರೆಗಳ ಆಶ್ರಯದಲ್ಲೂ ಕೂಡ ಹೆಚ್ಚಿಗೆ ರೈತರು ಕೋಡಿ ಬಿದ್ದಾಗ ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ತದಂತ ಬೆಳೆ ಅಂದ್ರೆ ಭತ್ತನ ಆಯ್ಕೆ ಮಾಡ್ಕೊಂಡು ಬೆಳೀತಾ ಇದ್ರು. ಆದ್ರೆ ಇವತ್ತು ಆ ಸಂಪ್ರದಾಯಗಳಿಂದ, ಸಾಂಪ್ರದಾಯಿಕ ಭತ್ತ ಬೆಳೀತಕ್ಕಂಥ ಪ್ರದೇಶಗಳಿಂದ ನಾವು ವಿಭಿನ್ನವಾಗಿ ಹೊರಗೆ ಬಂದು ಕೇವಲ ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ದೀವಿ. ಅದರಲ್ಲಿ ಹೆಚ್ಚಿನ ರಾಸಾಯನಿಕಗಳನ್ನ, ಗೊಬ್ಬರಗಳನ್ನ ನಾನ್ ಟ್ರೆಡಿಷನಲ್ ಏರಿಯಾದಲ್ಲಾಗಿರೋದ್ರಿಂದ ಉತ್ಪಾದನೆಯನ್ನ ಪಡೆಯೋದಕ್ಕೆ ನಾವು ಬಳಸ್ತಾ ಇರೋದು ನಾವು ಇವತ್ತು ನಮ್ಮ ಅಕ್ಕಿನಲ್ಲಿ ವಿಷಾಂಶನ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಗಂಗಾವತಿ, ಹೊಸಪೇಟೆ ಅಥವಾ ಈ ಮಲೆಬೆನ್ನೂರು ಅಕ್ಕಿಗಳು ಇವತ್ತು ಯುರೋಪಿಯನ್ ಮಾರ್ಕೆಟ್ನಲ್ಲಿ ರಿಜೆಕ್ಟ್ ಆಗ್ತಾ ಬರ್ತಾ ಇದೆ. ಯಾಕೆ ಅಂದ್ರೆ ವಿಷಾಂಶಗಳು ಕಂಡು ಬರೋ, ಟಾಕ್ಸಿಕ್ ಕೆಮಿಕಲ್ಸ್ ಕಂಡು ಬರೋದ್ರಿಂದ ಅವು ರಿಜೆಕ್ಟ್ ಆಗ್ತಕ್ಕಂಥ ಸಂಭವಗಳು ಕೂಡ ತುಂಬಾ ನಷ್ಟ ಅನುಭವಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿಂದ ಹೊರ ಬರಬೇಕು ಅಂದ್ರೆ ನಾವು ಸಾವಯವ ವಿಧಾನದಲ್ಲಿ ಭತ್ತನ ಉತ್ಪಾದನೆ ಮಾಡೋದು ಮುಖ್ಯ ಆಗುತ್ತೆ. ಮುಖ್ಯವಾಗಿ ಭತ್ತದಲ್ಲಿ ಡೈವರ್ಸಿಫೈಟಿ ಮೇಂಟೈನ್ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಈ ರೀತಿ ಜೀವ ವೈವಿಧ್ಯತೆಯನ್ನ ಭತ್ತದಲ್ಲಿ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಪುಲವಾದ ಅವಕಾಶಗಳು ಭಾರತದಂತ ರಾಷ್ಟ್ರದಲ್ಲಿದೆ. ಸುಮಾರು 10,000 ಮಿಗಿಲಾದ ತಳಿಗಳು, ಭತ್ತ ತಳಿಗಳು ನಮ್ಮಲ್ಲಿ ಟ್ರೆಡಿಷನಲಿ ಅವೈಲೇಬಲ್ ಇದಾವೆ. ಅವೆಲ್ಲವೂ ಕೂಡ ಕನ್ಸರ್ವೇಷನ್ ನಮ್ಮ ಹೊಣೆಯಾಗಿರುತ್ತೆ. ಜೀವ ಸಂಕುಲದ ಉಳಿವಿಗಾಗಿ ನಾವು ಅದರ ಸಂರಕ್ಷಣೆ ನಿರಂತರವಾಗಿ ಮಾಡಬೇಕಾಗತ್ತೆ. ಉದಾಹರಣೆಗೆ ಊಟಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ನಮ್ಮಲ್ಲಿ ಲಭ್ಯ ಇದಾವೆ. ಮೈಸೂರು ಮಲ್ಲಿಗೆ ಆಗಿರ್ಬೋದು, ಸಿದ್ದಸಣ್ಣ ಆಗಿರ್ಬೋದು, ಹಿಂದೆಲ್ಲ ರಾಜರು ಯೂಸ್ ಮಾಡ್ತಾ ಇದ್ರು ಅಲ್ವಾ. ಹಾಸನ, ಹೊಳೆ ನರಸೀಪುರ, ಈ ಶಿವಮೊಗ್ಗ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿಗೆ ರಾಜಭೋಗ ಅನ್ನೋ ತಳಿ ಕೂಡ ಇತ್ತು. ಈ ಕೇಳಿರ್ತೀರಿ, ಕೆಂಪು ಭತ್ತದ ತಳಿಗಳು ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚಿಗೆ ರೈತರು ಯೂಸ್ ಮಾಡ್ತಕ್ಕಂಥದ್ದು. ಕೆಂಪು ಭತ್ತದ ತಳಿಗಳು ರತ್ನಚೂಡಿ ಆಗಿರ್ಬೋದು, ಅದೇ ರೀತಿ ಕಣದ ತುಂಬ ಅಂತ ಬರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಭತ್ತದ ತಳಿಗಳು, ವಿಶೇಷವಾದ ಭತ್ತದ ತಳಿಗಳು ನಮ್ಮಲ್ಲಿ ಸುವಾಸನೆ ಬರ್ತಕ್ಕಂಥ ಭತ್ತದ ತಳಿಗಳು. ಜೀರಿಗೆ ಸಣ್ಣ ಅಂತಿತ್ತು, ಜೊತೆಗೆ ಬಾಸುಮತಿ ಇದೆ. ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಕ್ಕೆ ಅನುಗುಣವಾಗಿ ಸಿಗ್ತಕ್ಕಂಥ ಸೆಂಟೆಡ್ ವೆರೈಟೀಸ್ ಕೂಡ ನಮ್ಮಲ್ಲಿ ಇದಾವೆ. ಜೊತೆಗೆ ಮೆಡಿಸಿನಲ್ ಯೂಸ್ ಇರ್ತಕ್ಕಂಥ ಭತ್ತದ ತಳಿಗಳು, ಉದಾಹರಣೆ ಅಕ್ಕಾಳು, ಜ್ವರ ಬಂದಾಗ ಊಟ ಮಾಡಿದ್ರೆ ಜ್ವರ ಹೋಗುತ್ತೆ ಅನ್ನೋ ಇದಿತ್ತು, ನಂಬಿಕೆ ಇತ್ತು. ಜೊತೆ ಬಾಣಂತಿಯರಿಗೆ ಅಂಬೆ ಮೊಹರೆ ಅಂತ ಎದೆ ಹಾಲನ್ನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಜೊತೆಗೆ ನರದೌರ್ಬಲ್ಯಗಳು, ಇದರಿಂದ ಬ್ಲಡ್ ಪ್ರೆಷರ್ ಇಂದ ಹೊರ ಬರ್ಲಿಕ್ಕೆ ಶುಗರ್ ಇರ್ತಕ್ಕಂಥವ್ರು ಈ ನವರ ಅಂತ ಕೇರಳದ ಮೆಡಿಸಿನಲ್ ವೆರೈಟೀಸ್ ನ ಯೂಸ್ ಮಾಡ್ತಾ ಇದ್ರು. ಈ ರೀತಿ ಔಷಧಿ ಮೌಲ್ಯವುಳ್ಳ ತಳಿಗಳು ಇರ್ಬೋದು. ಈ ರೀತಿ ಮಂಡಕ್ಕಿ ಮಾಡಬೇಕು ಅಂದ್ರೆ ಬೇರೆ ತಳಿಗಳು, ತಂಬಿಟ್ಟು ಮಾಡಬೇಕು ಅಂದ್ರೆ ತಳಿಗಳು, ಕೆಲವೊಂದು ತಳಿಗಳು ಚಕ್ಲಿ ನಿಪ್ಪಟ್ಟು ಮಾಡಿದಾಗ ಒಂದು ಟೇಸ್ಟ್ ಅನ್ನ ಕೊಡ್ತಾ ಇದ್ವಿ. ಬಿರಿಯಾನಿ ಮಾಡೋದಕ್ಕೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ವಿಜಯವಾಡ ಸುತ್ತ ಮತ್ತೆ ತುಂಬಾನೇ ಒಂದು ಉತ್ಕೃಷ್ಟವಾದ ತಳಿಗಳು ನಮ್ಮಲ್ಲಿ ಇದ್ವು. ಅವೆಲ್ಲವೂ ಕೂಡ ಸಂರಕ್ಷಣೆ ಮಾಡೋದು ತುಂಬಾನೇ ಮುಖ್ಯವಾಗುತ್ತೆ. ಕೆಲವೊಂದು ಕಡಿಮೆ ನೀರಿನಲ್ಲಿ ಬಳಸಿ ಬೆಳೀತಕ್ಕಂಥ ಭತ್ತದ ತಳಿಗಳು, ಕೆಲವೊಂದು ನಮ್ಮ ಹೊಸನಗರ ಭಾಗದಲ್ಲಿ ಒಂದು ವಾರಗಟ್ಟಲೆ ನೀರಿನಲ್ಲಿ ಮುಳುಗಿದ್ರು ಕೂಡ, ಹೆಚ್ಚಿಗೆ ಮಳೆ ಬಂದಾಗ ಡ್ಯಾಮ್ನಲ್ಲಿ ಮುಳುಗಿದ್ರು ಕೂಡ ಏನೋ ಆಗದೇ ಇರತಕ್ಕಂಥ ತಳಿಗಳು, ನೆರೆಗುಳಿ ಅಂತ ತಳಿ ಇದೆ. ಈ ರೀತಿಯಾಗಿರ್ತಕ್ಕಂಥ ತಳಿಗಳು ಸಂರಕ್ಷಣೆ ಮಾಡೋದ್ರಿಂದ ನಾವು ಬ್ರೀಡಿಂಗ್ ಒಳ್ಳೆ ತಳಿಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೂ ಸಾಧ್ಯ ಆಗುತ್ತೆ. ಮುಂದಿನ ಜನಾಂಗಕ್ಕೆ ಒಂದು ಕೊಡುಗೆನು ಕೂಡ ನೀಡಬಹುದು. ಈಗಾಗಲೇ ಹಲವಾರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ತಳಿ ಸಂರಕ್ಷಣೆಯನ್ನ ಹಲವಾರು ಸಂಸ್ಥೆಗಳು ನಡೆಸ್ತಾ ಇದಾವೆ. ನಮ್ಮ ವ್ಯಾಪ್ತಿನಲ್ಲಿ ಬಂದ್ಬಿಟ್ಟು ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಭತ್ತದ ತಳಿ ಸಂರಕ್ಷಣೆಗೆ ಹೆಚ್ಚಿಗೆ ಒತ್ತನ್ನು ನೀಡ್ತಾ ಬಂದಿದೆ. ಸುಮಾರು 240 ಪ್ರಭೇದಗಳ ಭತ್ತನ ರಾಜ್ಯದ ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಂಚರಿಸಿ ಸಂಗ್ರಹಿಸಿ ನಾವು ಸೀಡ್ ಪ್ರೊಡಕ್ಷನ್ ಅನ್ನು ಮಾಡಿ ರೈತರಿಗೆ ಪ್ರತಿ ವರ್ಷ ನೀಡೋದ್ರ ಜೊತೆಗೆ ಎಕ್ಸಿಬಿಟ್ ಮಾಡ್ತಕ್ಕಂಥ ಜೊತೆಗೆ ರೈತರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸಹಜ ಸಮೃದ್ಧ ಅನ್ನೋ ಒಂದು ಸಂಸ್ಥೆಯನ್ನು ಕೂಡ ವಾಲಂಟಿಯರ್ ಆಗಿ ಅದು ಭತ್ತದ ತಳಿ ಸಂರಕ್ಷಣೆಗೆ ಒತ್ತನ್ನ ನೀಡ್ತಾ ಬಂದಿದೆ. ಅವರು ಕೂಡ ಸಾಕಷ್ಟು ತಳಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತೆ ರಾಯಚೂರು ಧಾರವಾಡದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ಕೂಡ ನಾವು ಭತ್ತ ತಳಿ ಸಂರಕ್ಷಣೆಯನ್ನ ನಿರಂತರವಾಗಿ ಅವರುಗಳು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಹಲವಾರು ಎನ್ಜಿಒಗಳು, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಕೂಡ ತಮ್ಮಂತ ಭತ್ತ ತಳಿ ಸಂರಕ್ಷಣೆಗೆ ಹಲವಾರು ಸಂಸ್ಥೆಗಳು ಅಲ್ಲಲ್ಲೇ ತೊಡಗಿದಾವೆ. ಜೊತೆಗೆ ಕೃಷಿ ಇಲಾಖೆಯಿಂದನೂ ಕೂಡ ಸಾವಯವ ಭತ್ತ ಬೆಳೆಯೋದಕ್ಕೆ ಸಾಕಷ್ಟು ಮಾರ್ಗದರ್ಶನ ನಮ್ಮ ಅಧಿಕಾರಿ ಮಿತ್ರರು ನಮ್ಮಲ್ಲಿ ತರಬೇತಿನ ಪಡೆದು ಏನು ಹೋಗಿರ್ತಾರೆ ಅವರುಗಳು ಕೂಡ ಸ್ಥಳೀಯವಾಗಿ ಸಾಕಷ್ಟು ಪ್ರೋತ್ಸಾಹ ನೀಡತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ಹೈದರಾಬಾದ್ನಲ್ಲಿರ್ತಕ್ಕಂಥ DRRನಲ್ಲಿ ಹಲವಾರು ತಳಿಗಳನ್ನ ಸಂರಕ್ಷಣೆಯನ್ನ ಮಾಡಿರ್ತಾರೆ. ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನೆ ಫಿಲಿಪೈನ್ಸ್ ಮನೀಲಾದಲ್ಲಿ ಕೂಡ ಅವರುಗಳು ಕೂಡ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಸುಮಾರು 58,000 ಹೆಚ್ಚಿನ ತಳಿಗಳ ಸಂರಕ್ಷಣೆ ಇವತ್ತು ಅವ್ರ ಕ್ರಯೋ ಪ್ರಿಸರ್ವೇಷನ್ ಇದರಲ್ಲಿ ಜೀನ್ ಬ್ಯಾಂಕ್ ಅಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ಅವರುಗಳು ಕೂಡ ನೆರೆ ನಿರೋಧಕ ತಳಿಗಳು, ಬರ ನಿರೋಧಕ ತಳಿಗಳನ್ನ ಅಭಿವೃದ್ಧಿ ಪಡಿಸ ಟ್ರೆಡಿಷನಲ್ ವೆರೈಟಿನಲ್ಲಿ ಇರ್ತಕ್ಕಂಥ ಗುಣಗಳನ್ನೇ ತಗೊಂಡ್ಬಿಟ್ಟು ಹೊಸ ತಳಿಗಳನ್ನ ರೈತರಿಗೆ ಬಿಡ್ತಕ್ಕಂಥ ಕಾರ್ಯಗಳನ್ನ ಸಂಶೋಧನಾ ಸಂಸ್ಥೆಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದಾವೆ. ಮುಖ್ಯವಾಗಿ ರೈತರುಗಳು ನಮ್ಮ ಭಾಗದಲ್ಲಿ ಬಂದ್ಬಿಟ್ರೆ ಸಣ್ಣವಾಳ್ಯ ತುಂಬಾನೇ ಡಿಮ್ಯಾಂಡ್ ಇರ್ತಕ್ಕಂಥ ತಳಿ, ಅದೇ ರೀತಿ ಕಾರ್ಕಳ ಕಜೆ ಜಯ ಅಂತ ಬರುತ್ತೆ, ಕಾರ್ಕಳ ಜಯ ಅಂತ, ಅದೇ ರೀತಿ ಮೈಸೂರು ಮಲ್ಲಿಗೆ, ಸಿದ್ದಸಣ್ಣ, ಇದು ರತ್ನಚೂಡಿ, ಹಲವಾರು ರೈತರುಗಳು, ಈವನ್ ನನಗೆ ತೆಲಂಗಾಣ ಮಹಾರಾಷ್ಟ್ರ ಇದರಿಂದ ಎಲ್ಲ ಭಾಗಮಂಡಲ ಭಾಗದಿಂದ ಕಾಲ್ ಬರುತ್ತೆ, ಆಂಧ್ರ ಪ್ರದೇಶದಿಂದ ರೈತರು ಕಾಲ್ ಮಾಡ್ತಾರೆ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ. ಈವನ್ ವಿಜಯಪುರದಂಥ ಒಣ ಪ್ರದೇಶದಲ್ಲಿರ್ತಕ್ಕಂಥ ನೀರಾವರಿ ಅನುಕೂಲ ಇರ್ತಕ್ಕಂಥ ಯಾದಗಿರಿ, ಭಾಗದಲ್ಲಿ ಇರತಕ್ಕಂಥ ರೈತರುಗಳು ಕೂಡ ನಮ್ಮ ಸಾವಯವ ಸಂಶೋಧನಾ ಕೇಂದ್ರದಲ್ಲಿ ಶಿವಮೊಗ್ಗದ ಸಂಪರ್ಕಿಸಿಬಿಟ್ಟು ಬೀಜನ ಪಡೀತಾರೆ. ನಾವು ರೈತರಿಗೆ ಹೆಚ್ಚಿಗೆ ಒಂದು ಎರಡೆರಡು ಕೆ ಜಿಯಷ್ಟು ಭೂಮಿ ಇದು ಬೀಜಗಳನ್ನ ನೀಡಿಬಿಟ್ಟು ನೀವೇ ಬೀಜೋತ್ಪಾದನೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಬಂದಿದ್ದೀವಿ. ಜೊತೆಗೆ ಭತ್ತದ ಕೃಷಿನ ಅಳವಡಿಸಿರ್ತಕ್ಕಂಥ ರೈತರನ್ನ ದಾಖಲೀಕರಣ ಕೂಡ ನಿಗದಿತವಾಗಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲೇ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೀಜಗಳು ಬೇಕಾದಾಗ ರೈತರನ್ನ ನಾವು ಲಿಂಕ್ ಮಾಡ್ತಕ್ಕಂಥ ಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಹಲವಾರು ರೈತರು ಕೆಲವೊಂದು ತಳಿಗಳು ಸ್ಪೆಸಿಫಿಕ್ ಆಗಿ ಕೇಳಿದಾಗ ನಮ್ಮಲ್ಲಿ ಇರೋದಿಲ್ಲ, ಕೆಲವೊಂದು ಸಂಸ್ಥೆಗಳು ಮಾಡ್ತಾ ಇರ್ತವೆ. ಉದಾಹರಣೆಗೆ ಸಾವಯವ ಕೃಷಿಕರ ಪರಿವಾರ ಅಂತ ತೀರ್ಥಹಳ್ಳಿನಲ್ಲಿ ಮಾಡ್ತಾ ಇದ್ದಾರೆ, ಅವರಲ್ಲೂ ಕೂಡ ಸುಮಾರು 100 ಹೆಚ್ಚು ತಳಿಗಳ ಸಂರಕ್ಷಣೆ ಇದೆ. ಜೊತೆಗೆ ಕುಂಬ್ಳೂರ್ನಲ್ಲಿ ಇರ್ತಕ್ಕಂಥ ಹರಿಹರ ತಾಲೂಕು ಕುಂಬ್ಳೂರ್ನಲ್ಲಿ ಆಂಜನೇಯ ಅಂತ ನಮ್ಮ ರೈತರಿದ್ದಾರೆ, ಅವರು ಕೂಡ ಹಲವಾರು ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಬೆಳಗಾಂನಲ್ಲಿ ಕಿತ್ತೂರಿನಲ್ಲಿ ನಮ್ಮ ರೈತರಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಶಿರ್ಸಿ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತ ಬಾಂಧವರು ತಳಿ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬ್ರಹ್ಮಾವರ ಭಾಗದಲ್ಲಿ, ಶೃಂಗೇರಿ ಭಾಗದಲ್ಲಿ, ತೀರ್ಥಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ರೈತರುಗಳು ಸಾಕಷ್ಟು ರೈತರು ಈಗಾಗಲೇ ಈ ರೀತಿ ಕೃಷಿ ಪ್ರಯೋಗ ಪರಿವಾರ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ಜೊತೆಗೆ ಹಲವಾರು ಹೊಸನಗರ ಭಾಗದಲ್ಲಿ ಒಂದು ಎನ್ ಜಿ ಒಗಳು ಮೂಲಕನೂ ಕೂಡ ಹಲವಾರು ರೈತರುಗಳು ಈಗಾಗಲೇ ತಳಿ ಸಂರಕ್ಷಣೆಯಲ್ಲಿ ತೊಡಗಿರೋದು ಕೂಡ ಈ ಯೋಜನೆಯನ್ನ ನಾವು ಜನಪ್ರಿಯಗೊಳಿಸೋದಕ್ಕೆ. ಜೊತೆಗೆ ಸಹಜ ಸಮೃದ್ಧ ಅನ್ನೋ ಸಂಸ್ಥೆಯನ್ನು ಕೂಡ ನಮ್ಮಲ್ಲಿ ಬಂದ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಅವರೊಟ್ಟಿಗೂ ಕೂಡ ನಾವು ಮಾಡಿರ್ತೀವಿ. ಜೊತೆ ಜೊತೆಯಾಗಿ ರಾಜ್ಯಾದ್ಯಂತ ಒಟ್ಟು ಇದು ಉದ್ದಗಲಕ್ಕೂ ಕೂಡ, ದೇಶದ ಉದ್ದಗಲಕ್ಕೂ ಕೂಡ ಇದು ತಲುಪ್ತಾ ಇದೆ. ಈ ಒಂದು ಟ್ರೆಡಿಷನಲಿ ಭತ್ತ ಬೆಳೀತಕ್ಕಂಥ ರಾಜ್ಯಗಳಾದ ಒರಿಸ್ಸಾ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಸೀಮಾಂಧ್ರದಲ್ಲಿ ಕೂಡ ಹಲವಾರು ಪ್ರದೇಶಗಳಲ್ಲಿ ಉತ್ತಮವಾದ ತಳಿಗಳು ಇವತ್ತು ಸಿಗ್ತಾ ಇದ್ದಾವೆ. ನಮ್ಮಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಭತ್ತ ಯಾವತ್ತೂ ಕೂಡ ಅಕ್ಕಿನ ನಮ್ಮ ಭಾರತದಿಂದ ಹಲವಾರು ರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಕಾರ್ಯನ ನಾವು ಮಾಡ್ತಾ ಇದ್ವಿ. ಇವನ್ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ಗೆ ತುಂಬಾನೇ ಅಕ್ಕಿ ನಮ್ಮಿಂದ ಹೋಗುತ್ತೆ. ಅಲ್ಲಿಂದ ನಾವು ಗೋಡಂಬಿ ಈ ರೀತಿಯಾಗಿರ್ತಕ್ಕಂಥ ಮರಮುಟ್ಟುಗಳನ್ನ ನಾವು ಇಂಪೋರ್ಟ್ ಮಾಡ್ತಕ್ಕಂಥ ಕಾರ್ಯಗಳು ಆಗ್ತಾ ಇದ್ವು. ಹಂಗಾಗಿ ಈ ಭತ್ತದ ಕೃಷಿ ಅನ್ನೋದು ಒಂದು ಸಾಂಪ್ರದಾಯಿಕ ಕೃಷಿಯಾಗಿ ರೈತರಲ್ಲಿ ಸಾವಯವ ಕೃಷಿನಲ್ಲಿ ತೊಡಗಲಿಕ್ಕೆ ತುಂಬಾನೇ ಅನುಕೂಲ ಆಗಿದೆ. ಡಾಕ್ಟ್ರೆ, ಈಗ ರಾಜ್ಯದಲ್ಲಿ ಏನು ಭತ್ತದ ಕಣಜ ಅಂತ ಹೇಳ್ತೀವಿ ನಾವು, ಗಂಗಾವತಿ, ರಾಯಚೂರು, ಹೊಸಪೇಟೆ, ಆಮೇಲೆ ಈ ಕಡೆ ಮಂಡ್ಯ ಭಾಗದಲ್ಲಿ, ಜೊತೆಗೆ ದಾವಣಗೆರೆಯ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗದಲ್ಲಿ ಈ ಒಂದು ಭತ್ತದ ಸಾವಯವ ಭತ್ತದ ಒಂದು ಒಲವು ಯಾವ ರೀತಿಯಿಂದ ಇದೆ? ಆಮೇಲೆ ಈ ಶಿವಮೊಗ್ಗ ಜಿಲ್ಲೆಗೆ ಬಂದರೆ, ಯಾಕೆಂದರೆ ಈ ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತ ಅಡಿಕೆಯ ಒಂದು ವ್ಯಾಮೋಹ ಜಾಸ್ತಿ ಆಗಿದೆ, ಅಡಿಕೆ ಪ್ರಮಾಣ, ಅಡಿಕೆ ಬೆಳೆಯ ಒಂದು ಪ್ರಮಾಣ ಜಾಸ್ತಿ ಇದೆ ಈ ಭಾಗದಲ್ಲಿ, ಇದರ ಒಲವು ಯಾವ ರೀತಿಯಿಂದ ರೈತರು ತೋರಿಸ್ತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಹೇಳ್ತೀರಾ ಸರ್? ಸರ್, ಈಗ ಸಾವಯವ ಭತ್ತ ಮಾಡಬೇಕಂದ್ರೆ ಸಾಕಷ್ಟು ಇನ್ಪುಟ್ಸ್ ಬೇಕಾಗುತ್ತೆ. ಸಗಣಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಜೊತೆಗೆ ಇದನ್ನು ಮಾಡೋದಿರ್ಬೋದು, ರೈತರಿಗೆ ತುಂಬಾ ಈಗ ಅಡಿಕೆ ಎಲ್ಲ ತುಂಬಾ ಬಂದಿರೋದ್ರಿಂದ ಇನ್ಪುಟ್ಸ್ ಅನ್ನು ಸಪ್ಲೈ ಮಾಡೋದೆ ಒಂದು ಚಾಲೆಂಜ್ ಆಗಿದೆ. ಹಂಗಾಗಿ ಸಾಕಷ್ಟು ರೈತರುಗಳು ಗೊಬ್ಬರನ ಪರ್ಚೇಸ್ ಮಾಡಿ ಹಾಕ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದು ಜಾಸ್ತಿ ಇದೆ. ಎಲ್ಲಿ ನಾವು ಸಾಂಪ್ರದಾಯಿಕವಾಗಿ ಹೈನುಗಾರಿಕೆ ಕೈಗೊಂಡಿರ್ತಾರೆ, ಉದಾಹರಣೆಗೆ ಮಲೆನಾಡಿನ ಪ್ರದೇಶದಲ್ಲಿ 2 ಜಮೀನು ಇದ್ರು ಕೂಡ ಅವರು ಹೈನುಗಾರಿಕೆನ ಇವತ್ತು ಕೂಡ ಬಿಟ್ಟಿಲ್ಲ. ಅಂತ ಭಾಗದಲ್ಲಿ ಇದ್ರ ಅಳವಡಿಕೆ ತುಂಬಾನೇ ಚೆನ್ನಾಗಿದೆ. ರಾಜ್ಯದಲ್ಲಿ ಬಂದ್ಬಿಟ್ಟು ಇವತ್ತು ಗಂಗಾವತಿ ನೀವು ಹೇಳಿದ್ರಿ ಕಮಾಂಡ್ ಏರಿಯಾಸ್ ಅಂತ, ನೀರಾವರಿ ಪ್ರದೇಶಗಳಲ್ಲಿ ರೈತರು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಮುಖವಾದ ತೊಡಕಿದೆ. ಯಾಕೆಂದ್ರೆ ಅವರು ಯೂಸ್ ಮಾಡೋದೆಲ್ಲ ಚಾನಲ್ ವಾಟರ್, ಒಬ್ರು ಯೂಸ್ ಮಾಡಿದ ನೀರು ಇನ್ನೊಬ್ರಿಗೆ ಹೋಗುತ್ತೆ. ನೀವು ಸಾವಯವ ಕೃಷಿ ಮಾಡಿದ್ರು ಕೂಡ ಇನ್ನೊಬ್ರು ಹೊಲದಿಂದ ಬಂದಿರತಕ್ಕಂಥ ನೀರಿನಲ್ಲಿ ಸಾಕಷ್ಟು ಗೊಬ್ಬರಗಳು, ವಿಷಾಂಶಗಳು ಬಂದೇ ಬರುತ್ತೆ. ಹಂಗಾಗಿ ಇದು ಒಂದು ನೀರಾವರಿ ಪ್ರದೇಶದಲ್ಲಿ ಸಾಮೂಹಿಕವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಇದೆ. ಆದರೆ ನಾವು ಈ ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡಿನ ಭಾಗದಲ್ಲಿ ಕೆರೆಯಾಶ್ರಿತದಲ್ಲಿ ಮಾಡ್ತಾ ಇರತಕ್ಕಂಥ ರೈತರಿಗೆ ಇದು ತೊಡಕಾಗಿಲ್ಲ. ನೀರಾವರಿ ಪಂಪ್ಸೆಟ್ಗಳ ಮೂಲಕ ಮಾಡೋದು, ಮಳೆಯಾಶ್ರಿತವಾಗಿ ಮಾಡ್ತಕ್ಕಂಥ ರೈತರುಗಳಿರ್ಬೋದು, ಶಿವಮೊಗ್ಗ, ಹೊಸನಗರ, ತೀರ್ಥಹಳ್ಳಿ, ಶೃಂಗೇರಿ, ಕೊಪ್ಪ, ನರಸಿಂಹರಾಜಪುರ ಈ ರೀತಿಯಾಗಿರ್ತಕ್ಕಂಥ ತಾಲೂಕುಗಳಿನ ರೈತರಿಗೆ, ಜೊತೆಗೆ ಕೊಡಗು ಟ್ರೆಡಿಷನಲಿ ಬೆಳೀತಕ್ಕಂಥ ಈ ಮಂಗಳೂರು ರೈತರಿಗೂ ಕೂಡ ತುಂಬ ಏನು ತೊಂದರೆ ಆಗಿಲ್ಲ. ಆದರೆ ನೀವು ಹೇಳ್ದಂಗೆ ಹೊಸಪೇಟೆ, ಗಂಗಾವತಿ, ಕೃಷ್ಣ ಕಮಾಂಡ್ ಏರಿಯಾ ಆಗಿರ್ಬೋದು, ತುಂಗಭದ್ರಾ ಕಮಾಂಡ್ ಏರಿಯಾ ಆಗಿರ್ಬೋದು, ಕಾವೇರಿ ನೀರಾವರಿ ಪ್ರದೇಶದಲ್ಲಿ ರೈತರುಗಳು ಒಂದೇ ಸರಿನಾಗಿ ಅನುಸರಿಸೋದಕ್ಕೆ ಇದು ಒಂದು ಪ್ರಮುಖ ತೊಡಕಾಗಿದೆ ಸರ್. ಈಗ ಹೇಳ್ದಂಗೆ ತಾವು ಈ ಒಂದು ಒಳಸುರಿಗಳ ಬಗ್ಗೆ ಸಿಗದೆ ಇರ್ತಕ್ಕಂಥದ್ದು ಅಥವಾ ಅದರ ಒಂದು ಒಳಸುರಿಗಳ ಒಂದು ತಯಾರಿಕೆಯಲ್ಲಿ ಸ್ವಲ್ಪ ಇದು ಆಗಿರ್ತಕ್ಕೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಹೇಳ್ತಾ ಇದ್ದೀರಿ. ಪ್ರಮುಖವಾಗಿ ಯಾವೆಲ್ಲ ಒಳಸುರಿಗಳನ್ನ ನಾವು ಈ ಭತ್ತದ ಬೆಳೆಗೆ ಅಂದರೆ ಸಾವಯವ ಕ್ರಮದಲ್ಲಿ ಬೆಳೆಯುವುದಾದರೆ ನಾವು ಒಳಸುರಿಗಳನ್ನ ನಾವೇ ತಯಾರು ಮಾಡ್ಕೊಂಡ್ಬಿಟ್ಟು ಇಲ್ಲ ಹೊರಗಡೆಯಿಂದ ಖರೀದಿ ಮಾಡಿಬಿಟ್ಟು ನಾವು ಹಾಕ್ಬೇಕಂತ ಹೇಳ್ತೀರಾ? ಪ್ರಮುಖವಾಗಿ ಒಂದು ಬೀಜ ಹೇಳ್ತೀವಿ, ನಮ್ಮ ಪ್ರದೇಶಕ್ಕನುಗುಣವಾಗಿ ನಾವು ಬೀಜನ ನಾವು ಉತ್ಪಾದನೆ ಮಾಡೋದಕ್ಕೆ ಒತ್ತನ್ನು ನೀಡಬೇಕು. ಸ್ಥಳೀಯವಾಗಿ ಬೆಳೀತಕ್ಕಂಥ ಬೀಜಗಳು, ಎಕ್ಸಾಂಪಲ್ ರತ್ನಚೂಡಿ, ಇದು ನಿಮ್ಮಲ್ಲಿ ಬರುತ್ತೋ ಇಲ್ಲೋ ಅಥವಾ ಅದು ಬೀಳುತ್ತೋ ಇಲ್ಲೋ, ಆ ಗುಣಲಕ್ಷಣಗಳನ್ನ ನೀವು ಮೊದಲನೇದಾಗಿ ನೀವು ವೈಜ್ಞಾನಿಕವಾಗಿ ನಮ್ಮಲ್ಲಿ ನೀವು ಸಲಹೆಗಳನ್ನ ಪಡಿಬೇಕಾಗುತ್ತೆ. ರೈತರುಗಳು ಸಣ್ಣವಾಳ್ಯ ಜೊತೆ ಈ ರೀತಿ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಪ್ರಮುಖವಾದ ಗಮನನ ಹರಿಸಬೇಕಾಗುತ್ತೆ. ಇದರಲ್ಲಿ ನಾವು ಆಯಾ ಪ್ರದೇಶಕ್ಕನುಗುಣವಾಗಿ ನಾವು ಈಗಾಗಲೇ ಇವ್ಯಾಲ್ಯುಯೇಟ್ ಮಾಡಿರ್ತೀವಿ, ಅದರ ಇಳುವರಿ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಒಂದು ನಿಖರತೆಯನ್ನು ಅಂದಾಜಿಸಿದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ತಳಿಗಳನ್ನು ರೈತರುಗಳು ಗುಣಲಕ್ಷಣ ಕೆಂಪು ಅಕ್ಕಿನೋ ಅಥವಾ ಕೆಲವೊಬ್ಬರು ಕನ್ಸ್ಯೂಮರ್ಸ್ ಡಿಮ್ಯಾಂಡ್ ತುಂಬ, ಈಗ ನಾವು ಕೆಂಪಕ್ಕಿ ಉತ್ಪಾದನೆ ಮಾಡಿದ್ರೆ ನಮ್ಮಲ್ಲಿ ಯಾರೂ ಕೊಳ್ಳೋರಿಲ್ಲ ಅಂದರೆ ನಮ್ಮ ನಷ್ಟನೇ, ಅದಾಗಬಾರ್ದು. ನಮ್ಮಲ್ಲಿ ಯಾವುದು ಡಿಮ್ಯಾಂಡ್ ಇದೆ ಅದನ್ನು ತಳಿನ ಆಯ್ಕೆ ಮಾಡ್ಕೊಳ್ಳೋದು ಒಂದು ಪ್ರಮುಖವಾಗುತ್ತೆ. ಎರಡನೇದು ನಮ್ಮ ಪ್ರದೇಶಕ್ಕೆ ಬರುವಂಥ ತಳಿಗಳನ್ನ ಆಯ್ಕೆ ಮಾಡೋದು ಬೇಕಾಗುತ್ತೆ. ಮೂರನೇದಾಗಿ ಹಸಿರು ಗೊಬ್ಬರಗಳನ್ನ ಪ್ರಮುಖವಾಗಿ ಸಾವಯವ ಭತ್ತ ಬೆಳಿಬೇಕಾದ್ರೆ ಡಯಾಂಚ ಸೆಣಬು, ಈಗ ಏಪ್ರಿಲ್ ಮೇನಲ್ಲೇ ಈಗ ಮೇನಲ್ಲೇ ಮಳೆ ಶುರುವಾಯಿತು ಅಂದರೆ ನಾವು ಮುಂಗಾರಿಗೆ ಇದನ್ನು ಮೊದಲು ಬೇಸಾಯ ಮಾಡಿರ್ತೀವಿ ಸರ್. ಈ ಭೂಮಿ ಸಿದ್ಧಪಡಿಸಿದ ಮೇಲೆ ಜಮೀನನ್ನ ಖಾಲಿ ಬಿಟ್ಬಿಟ್ರೆ ಕಳೆಗಳು ಯಥೇಚ್ಛವಾಗಿ ಬೆಳೆದ್ಬಿಟ್ಟು ಬೆಳೆಗಿಂತ ಮುಂಚೆನೆ 3-4 ಪಟ್ಟು ಪೋಷಕಾಂಶಗಳನ್ನು ಭೂಮಿಯಿಂದ ಬಳಸ್ಕೊಂಡ್ಬಿಟ್ಟು ಯಥೇಚ್ಛವಾಗಿ ವ್ಯರ್ಥವಾಗಿ ಪೋಷಕಾಂಶಗಳನ್ನು ಮತ್ತೆ ಮಣ್ಣಿನ ತೇವಾಂಶ ಇರ್ಬೋದು ಇದನ್ನ ಫಲವತ್ತತೆ ಇರ್ಬೋದು ಹಾಳು ಮಾಡಿ ಹೋಗ್ಬಿಡುತ್ತೆ. ನಾವು ನಾಟಿ ಮಾಡೋದ್ರಲ್ಲೇ ಕಸುವೆಲ್ಲ ಹೋಗ್ಬಿಡುತ್ತೆ, ಹಂಗಾಗಬಾರ್ದು. ನಾವು ನಾಟಿ ಮಾಡೋ ಹಂತದಲ್ಲಿರ್ಬೋದು, ಬೆಳೆ ಬೆಳವಣಿಗೆ ಹಂತದ ಪ್ರತಿಯೊಂದು ಹಂತದಲ್ಲೂ ಕೂಡ ಪೋಷಕಾಂಶಗಳು ಬೆಳೆಗೆ ಸಿಗಬೇಕು. ಆ ಇದಕ್ಕೋಸ್ಕರ ಈ ಹಂತದಲ್ಲಿ ನಾವು ಈಗ ಮುಂಗಾರು ಶೋರ್ಸ್ ಏನು ಬೀಳುತ್ತೆ ಅದಕ್ಕೆ ನಾವು ಹಸಿರು ಗೊಬ್ಬರಗಳನ್ನ ಬಿತ್ತನೆ ಮಾಡಬೇಕು. ಡಯಾನ್ಸ ಸೆಣಬು, ಅಲಸಂದೆ, ಈ ಹೆಸರು, ಉದ್ದು, ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆಯೋದ್ರಿಂದ ಅವು ಇನ್ನೊಂದು 40-50 ದಿವಸದಲ್ಲಿ ಹೂವಾಡ್ತಕ್ಕಂಥ ಸಮಯದಲ್ಲಿ ನಾವು ಎಳಸಾಗಿರ್ಬೇಕಾರೆ ಭೂಮಿಗೆ ಸೇರಿಸಿದಾಗ ಏನಾಗುತ್ತೆ, ಸಾಕಷ್ಟು ಸಾವಯವ ಪದಾರ್ಥ ಭೂಮಿಗೆ ಸೇರಿದಂಗೂ ಆಗುತ್ತೆ. ಮುಂದಿನ ಬೆಳೆಗೆ ಬೇಕಾಗಿರ್ತಕ್ಕಂಥ ಒಂದು 25-30% ಸಾರಜನಕ ಉಳಿಸ್ದಂಗೂ ಆಗುತ್ತೆ. ಜೊತೆಗೆ ಸಾಕಷ್ಟು ಸಾವಯವ ಪದಾರ್ಥ ಭೂಮಿಗೆ ಸೇರಿಸೋದ್ರಿಂದ ಎರೆಹುಳುಗಳ ಸಂಖ್ಯೆ ಇರ್ಬೋದು, ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಭೂಮಿನಲ್ಲಿ ಚೆನ್ನಾಗಾಗುತ್ತೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗುತ್ತೆ, ಅವು ಯಾವುದೇ ಥರ ಪೋಷಕಾಂಶಗಳು ವ್ಯರ್ಥವಾಗೋ ಹಾಗೆ ಮಾಡೋದಿಲ್ಲ. ಇದು ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಸೀರಿಯಸ್ ಆಗಿ ಬೆಳೀತಕ್ಕಂಥ ಕಳೆಗಳನ್ನ ಕೂಡ ನಾವು ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕೀಟ ರೋಗಗಳಿಂದ ಕೂಡ ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾಗಿ ಜಮೀನ ಭೂಮಿ ಸಿದ್ಧಪಡಿಸ್ಕೊಂಡಿವಿ ಅಂದರೆ ನಾವು ಒಂದ್ಸರಿ ನಾಟಿನ ಶುರು ಮಾಡ್ತೀವಿ, ತುಂಬ ಯಂಗ್ ಸೀಡ್ಲಿಂಗ್ಸನ್ನು ನಾವು ನಾಟಿ ಮಾಡೋದ್ರಿಂದ 20-21 ದಿವಸದ ಸರಿಯಾದ ಸೀಡ್ಲಿಂಗ್ಸನ್ನು ಗಿಡಗಳನ್ನ ನಾಟಿ ಮಾಡೋದ್ರಿಂದ ನಾವು ಹೆಚ್ಚಿನ ಉತ್ಪಾದನೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾಟಿ ಮಾಡ್ತಕ್ಕಂಥ ಸಮಯನೂ ಕೂಡ ತುಂಬ ಇಂಪಾರ್ಟೆಂಟು. ತುಂಬ ಲೇಟ್ ಆಯಿತು ಅಂದರೆ ಚಳಿಗೆ ತುಂಬಾನೇ ರೋಗಗಳು ಕೀಟಗಳು ಬಾಧೆ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಮುಂಜಾಗ್ರತವಾಗಿ ಒಳ್ಳೆ ಒಂದು ಸೀಸನ್ ನಾವು ಜೂನ್ ಜುಲೈನಲ್ಲಿ ನಾವು ನಾಟಿನ ಆದಷ್ಟು ಕಂಪ್ಲೀಟ್ ಮಾಡೋದು ಮುಖ್ಯ ಆಗಿರುತ್ತೆ. ತೀರಾ ಆಗಸ್ಟ್ ಏಪ್ರಿಲ್ ಅಂದರೆ ಇದು ಅಂದರೆ ತುಂಬಾನೇ ತಡವಾಗುತ್ತೆ. ಜೊತೆಗೆ ಹಿಂಗಾರಿನಲ್ಲೂ ಕೂಡ ನಾವು ಇನ್ನೊಂದು ಬೆಳೆ ಬೆಳೆಯತಕ್ಕಂಥ ಅವಕಾಶನ ಕಳ್ಕೊಳ್ತೀವಿ. ಸೊ ಈ ಇದರಲ್ಲಿ ಒಂದು ನಾಟಿ ಮಾಡ್ತಕ್ಕಂಥ ಸಮಯನೂ ಕೂಡ ರೈತರಿಗೆ ಯಾವಾಗ ಮಳೆ ಚೆನ್ನಾಗಿ ಬರುತ್ತೆ ನಾಟಿಗೆ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಸರಿಯಾದ ಸೂಕ್ತ ಕ್ರಮಗಳನ್ನ ಮಾಡಿದಾಗ ಮಾತ್ರ ನಾವು ಈ ಸಾಕಷ್ಟು ರೋಗಗಳು ಕೀಟಗಳಿಂದ ಕೂಡ ನಾವು ಮುಂಜಾಗ್ರತವಾಗಿ ನಿರೋಧಕತೆ ಇರ್ತಕ್ಕಂಥ ತಳಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೊಂಡು ಬೆಳೆಯೋದ್ರಿಂದ ಜೊತೆಗೆ ಬೀಜೋಪಚಾರ ಅಜೋಸ್ಪೈರ್ಲಮ್ ಅಜಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ ಅದನ್ನ ಬೀಜೋಪಚಾರ ಮಾಡಬೇಕಾಗುತ್ತೆ. 1 ಹೆಕ್ಟೇರ್ಗೆ 1 ಕೆಜಿ ನಾವು ಅಜೋಸ್ಪೈರ್ಲಮ್ ಅಣುಜೀವಿ ಗೊಬ್ಬರ ಅಥವಾ ರಂಜಕ ಕರೆಸ್ತಕ್ಕಂಥ ಬ್ಯಾಕ್ಟೀರಿಯಾ ಸಿಗುತ್ತೆ ಅದನ್ನ ನಾವು ಸೀ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ಜೈವಿಕ ಶಿಲೀಂದ್ರನಾಶಕಗಳಾದ ಸ್ಯೂಡಮನಸ್ ಮತ್ತೆ ಟ್ರೈಕೋಡರ್ಮಾ ಸಿಗುತ್ತೆ ಅದನ್ನು ಕೂಡ ನಾವು 0.5 ಕೆಜಿ ಟ್ರೈಕೋಡರ್ಮಾ 2.5 ಕೆಜಿ ಸ್ಯೂಡಮನಸ್ನ ನಾವು ಸಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಈ ಡಯಾನ್ಸಸ್ ಏನು ನಾನು ಹಸಿರು ಗೊಬ್ಬರಗಳು ಹೇಳಿದೆ ಅದನ್ನ 30 ಕೆಜಿ ಪ್ರತಿ ಎಕರೆಗೆ ನಾವು ಹಸಿರು ಗೊಬ್ಬರವಾಗಿ ಬೆಳೆದಿರಬೇಕಾಗುತ್ತೆ. ಈ ರೀತಿಯಾಗಿ ಬಿತ್ತನೆಗಿಂತ ಮುಂಚೆ ಸಸಿ ಸಿದ್ಧಪಡಿಸಿಕೊಳ್ಳೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಜೊತೆ ನಾಟಿ ಮಾಡೋದು ಇದರಲ್ಲಿ ಏನು ವಿಭಿನ್ನವಾಗಿಲ್ಲ, ಸಾಲು ನಾಟಿ ಮಾಡ್ಬೋದು ಅಥವಾ ಯಂತ್ರಗಳನ್ನ ಉಪಯೋಗಿಸಿ ಕೂಡ ನೀವು ನಾಟಿನ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಮುಂದೆ ಪೋಷಕಾಂಶಗಳನ್ನ ಅಥವಾ ರೋಟೋವೀಟರ್ನ ಸರಿಯಾಗಿ ಸ್ಪೇಸಿಂಗ್ ಅನ್ನ ಬಿಡೋದ್ರಿಂದ ಉದಾಹರಣೆಗೆ 30x10 cm 22 ಸ್ವಲ್ಪ ನಮಗೆ ವ್ಯವಸ್ಥಿತವಾಗಿ ಇಂಟರ್ಕಲ್ಟಿವೇಷನ್ ಮಾಡೋದಕ್ಕೆ ರೋಟೋವೀಡರ್ ಅಂತ ಬರುತ್ತೆ ಕಳೆ ನಿರ್ವಹಣೆ ಮಾಡೋದಕ್ಕೆ. ಇಲ್ಲಿ ನಾವು ಸಾವಯವ ಪದ್ಧತಿನಲ್ಲಿ ಆ ಯಂತ್ರ ಚಲಿಸೋದಕ್ಕೆ ಅನುಕೂಲ ಆಗೋವಾಗಿ 30 cm ಸಾಲಿನಿಂದ ಸಾಲಿ 30 cm ಇದ್ರೆ ಒಂದು ಆ ಯಂತ್ರನ ನಾವೇ ಕೂಡ ಕಳೆ ನಿರ್ವಹಣೆ ಮಾಡೋದಕ್ಕೆ ಚಲಿಸೋದಕ್ಕೆ ಅನುಕೂಲ ಆಗುತ್ತೆ. ಸಾಕಷ್ಟು ಸೂರ್ಯನ ಬೆಳಕು ಚೆನ್ನಾಗಿ ಬೀಳೋದ್ರಿಂದ ಕೀಟಗಳು ಕೂಡ ಇರೋದಿಲ್ಲ ಚೆನ್ನಾಗಿ ಸೂರ್ಯನ ಬೆಳಕು ಬೀಳೋದ್ರಿಂದ. ಜೊತೆಗೆ ಈ ಪೋಷಕಾಂಶಗಳು ಅಂತ ಬಂದಾಗ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಎಕರೆಗೆ 25 ಟನ್ ಅಷ್ಟು ನಮಗೆ ಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರ ಕೊಡ್ಬೋದು 5-10 ಟನ್ ಎರೆಹುಳು ಗೊಬ್ಬರ ಭೂಮಿ ಸಿದ್ಧಪಡಿಸಬೇಕಾದ್ರೆ ಕೊಟ್ಟಿರ್ತೀವಿ. ಮೇಲ್ಗೊಬ್ಬರ ಅಂತ ಬಂದಾಗ ನಾವೇನು ಮೇಲ್ಗೊಬ್ಬರನ ಇಲ್ಲಿ ಸಾವಯವ ವಿಧಾನದಲ್ಲಿ ಹಾಕೋದಿಲ್ಲ. ಇಲ್ಲಿ ಅಜೋಲಾವನ್ನ ನಾವು ಏನು ಎರಡನೇ ಕಳೆ ಆದ್ಮೇಲೆ ಒಂದು ಕೈಗಳೆ ತೆಗಿತೀವಿ, ಇನ್ನೊಂದು ರೋಟೋವೀಡರ್ ಅಂತ ಸಿಗುತ್ತೆ, ಅದನ್ನ ಉಪಯೋಗಿಸಿ ನಾವು ಕಳೆ ನಿರ್ವಹಣೆ ಮಾಡ್ತೀವಿ. ಒಂದ್ಸರಿ ಕಳೆ ನಿರ್ವಹಣೆ ಆಯ್ತು ಅಂದ ತಕ್ಷಣ ನೀರ್ ಕಟ್ತಾ ಬರ್ತೀವಿ, ಏನೊಂದು 2.5 ಸೆಂಟಿಮೀಟರ್ ತನಕ ನೀರನ್ನ ನಿಲ್ಲಿಸ್ತಾ ಬರ್ತೀವಿ. ಆ ನೀರಿನಲ್ಲಿ ನಾವು ಅಜೋಲಾ ಅನ್ನೋ ತೇಲ್ತಕ್ಕಂಥ ಸಸ್ಯ ಜಾತಿ ಸೇರಿರ್ತಕ್ಕಂಥ ಫರ್ನ್ ಅನ್ನ ಗಿಡನ ನಾವು ಒಂದು ಹಿಡಿಯಷ್ಟು ಹಾಕಿದ್ರತಕ್ಕ ಇಡೀ ಹೊಲ ತುಂಬಾ ತುಂಬಿಕೊಂಡ್ಬಿಡುತ್ತೆ. ಈ ರೀತಿ ಅಜೋಲಾ ಬೆಳೆಯೋದ್ರಿಂದ ಜೊತೆ ಭತ್ತದಲ್ಲಿ ಏನು ಅನುಕೂಲ ಅಂದ್ರೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಒಂದು 25% ಸಾರಜನಕರ ಅದು ನೈಸರ್ಗಿಕವಾಗಿ ಸ್ಥಿರೀಕರಿಸಿ ಬೆಳೆಗೆ ಸಿಗುವ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕರ ಅನವೈಲೇಬಲ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ಸ್ಥಿರೀಕರಿಸಿ ಬೆಳೆಗೆ ಲಭ್ಯವಾಗುವ ಹಾಗೆ ಮಾಡುತ್ತೆ. ಅದು ಫರ್ನ್ ಜಾತಿ ತೇಲ್ತಕ್ಕಂಥ ಜಾತಿ ಇರೋದ್ರಿಂದ ಕಳೆಗಳಿಗೆ ಕಾಂಪಿಟೇಷನ್ ಬೆಳೆಯೋದಕ್ಕೆ ಬಿಡೋದಿಲ್ಲ, ಜೊತೆಗೆ ಬೆಳೆಗಳಿಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಆದಷ್ಟು ಪೋಷಕಾಂಶಗಳನ್ನು ಸ್ಥಿರೀಕರಿಸೋದ್ರಿಂದ ಸುಮಾರು 1 ಎಕರೆಗೆ 200-300 ಕೆಜಿಯಷ್ಟು ಅಜೋಲಾ ನಾವು ಬಳಸಬೇಕಾಗತ್ತೆ. ಈ ಅಜೋಲಾನ ನಾವು ಮಲ್ಟಿಪ್ಲೈ ಕೂಡ ಮಾಡಬಹುದು, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಒಂಚೂರು ರಾಕ್ ಫಾಸ್ಫೇಟ್ ಅಂತ ನಾವು ಸಾವಯವ ವಿಧಾನದಲ್ಲಿ ಬಳಸೋದಕ್ಕೆ ಪ್ರಾವಿಷನ್ ಇರುತ್ತೆ. ಜೊತೆಗೆ 1-5 ಕೆಜಿಯಷ್ಟು ಬೇವಿನ ಹಿಂಡಿನೂ ಕೂಡ ನಾವು ಅಜೋಲಾ ಜೊತೆಗೆ ಹಾಕಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 ಎಕರೆಗೆ 300-400 ಕೆಜಿ ಅಜೋಲಾ ಸಿಗುತ್ತೆ. ಈ ರೀತಿ ಭತ್ತದ ಜೊತೆನೆ ಅಜೋಲಾ ಬೆಳೆಯೋದ್ರಿಂದ ಏನಾಗುತ್ತೆ, 5-10 ಟನ್ನಷ್ಟು ಸಾವಯವ ಗೊಬ್ಬರ ಭೂಮಿಗೆ ಸೇರಿಸ್ದಂಗೆ ಆಗುತ್ತೆ. ಇದರಿಂದ ಯಾವುದೇ ಕಳೆಗಳು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಡಾಕ್ಟರ್, ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಸಂಶೋಧನಾ ಕೇಂದ್ರದಿಂದ ಸಾವಯವ ಭತ್ತದ ಒಂದು ಬೆಳೆಯುವುದಕ್ಕೆ ಉತ್ತೇಜನಕ್ಕಾಗಿ ಆಮೇಲೆ ಸಾವಯವ ಭತ್ತದ ಒಂದು ಹೆಕ್ಟರ್ವಾರು ಪ್ರದೇಶಗಳಿಗೆ ಬಂದರೆ ಮೊದಲು 2008 ಯಾವ ರೀತಿಯಿಂದ ಇತ್ತು, ಮಧ್ಯದಲ್ಲಿ ಹೇಗೆ, ಮತ್ತೆ ಈಗ ಸದ್ಯ ಇದರ ಒಂದು ಹೆಕ್ಟರ್ವಾರು ಪ್ರದೇಶ ಬಂದ್ರೆ ಏನ್ ಹೇಳಕ್ಕೆ ಇಷ್ಟ? ಹೆಕ್ಟೇರ್ ಬಾರೋ ಪ್ರದೇಶ ಅಂತ ಬಂದಾಗ ನಾವು ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರುಗಳು ಇಂದಿಗೂ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಒತ್ತನ್ನ ನೀಡ್ತಾ ಬಂದಿದ್ದಾರೆ. ಯಾಕೆಂದ್ರೆ ನಮ್ಮಲ್ಲಿ ಏನಾಗಿದೆ, ಹೆಕ್ಟೇರ್ ವೈಸ್ ನಾವು ಇನ್ಕ್ರಿಮೆಂಟ್ ತುಂಬಾನೇ ಆಗಿಲ್ಲ, ಅದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಅಡಿಕೆ ಪ್ರೈಸ್ ಇವತ್ತು 50,000-60,000 ಹೆಚ್ಚುತ್ತಾ ಇರ್ತಕ್ಕಂಥ ಅಡಿಕೆಗೆ ರೈತರು ಆಸಕ್ತಿ ತೋರ್ತಾ ಇರೋದು, ಕಮರ್ಷಿಯಲ್ ಆಗಿ ಹೋಗ್ತಾ ಇಲ್ಲ. ಇನ್ನೊಂದು ಸಾವಯವ ಭತ್ತನ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ವರ್ಷಕ್ಕೆ ಅಷ್ಟು ಮಾತ್ರ ಬೆಳೀತಾ ಇದ್ದಾರೆ, ಹಂಗಾಗಿ ಇದನ್ನು ಯಥೇಚ್ಛವಾಗಿ ಇದು ಏರ್ತಾ ಇಲ್ಲ. ಇಲ್ಲಿ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರು ಕಳೆ ನಿರ್ವಹಣೆ ಮತ್ತು ಅಂತರ ಬೇಸಾಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾಟಿ ಮಾಡಿದ 2, 7 ಮತ್ತು 9 ವಾರಗಳ ನಂತರ ಕಳೆ ತೆಗಿತಕ್ಕಂಥ ಯಂತ್ರ ರೋಟರಿ ವೀಡರ್ ಅಂತ ಕರೀತಾರೆ, ಅದನ್ನು ಸಾಲುಗಳ ಮಧ್ಯೆ ಹಾಯಿಸಿ ಕಳೆ ನಿಯಂತ್ರಣ ಮಾಡ್ಬೋದು. 20 ದಿವಸಕ್ಕೆ ಮತ್ತು 40 ದಿವಸಕ್ಕೆ 2 ಸರಿ ಕೈಗಳೇನ ನಾವು ತೆಗೆಸಬೇಕಾಗತ್ತೆ. ನೀರಿನ ನಿರ್ವಹಣೆ ನಾಟಿ ಮಾಡಿದ ಮೊದಲಿನ 10 ದಿವಸಗಳ ತನಕ ಗದ್ದೆನಲ್ಲಿ ನೀರು 2.5 ಸೆಂಟಿಮೀಟರ್ ಮಿತಿಗೊಳಿಸಿ ನಂತರ ದಿವಸದಲ್ಲಿ 5 ಸೆಂಟಿಮೀಟರ್ ತನಕ ಕೂಡ ನೀರು ನಿಲ್ಲಿಸಬೇಕಾಗುತ್ತೆ. ನೀರನ್ನ ಇಂಗಿಸಿ ಮತ್ತೆ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಒಣಗಿಸ್ತಕ್ಕಂಥ ಪದ್ಧತಿ ಇದೆಯಲ್ಲ, ಅದು ತುಂಬಾನೇ ಅನುಕೂಲ. ನೀರನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂದ್ರೆ ಕಡಿಮೆ ನೀರನ್ನ ಬಳಸಿ ಭತ್ತನ ಉತ್ಪಾದನೆ ಮಾಡಬೇಕು. ಯಾಕೆಂದ್ರೆ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಆಗಾಗ ಇಂಗಿಸಿ ಹೇರ್ ಲೈನ್ ಕ್ರ್ಯಾಕಿಂಗ್ ಒಂದು ಭೂಮಿ ಬಿರಿತಕ್ಕಂತ ಸ್ಥಿತಿ ಬಂದಾಗ ಮಾತ್ರ ಭತ್ತದಲ್ಲಿ ಒಂದು ನಾವು ಟೆನ್ಷನ್ ಸಾಯಿಲ್ ಟೆನ್ಷನ್ ಕ್ರಿಯೇಟ್ ಆದಾಗ ನೀರನ್ನ ದಣಿಸಿ ತಣಿಸೋದು ಅಂತೀವಿ. ಈ ರೀತಿ ದಣಿಸಿ ಅದು ಬೇಕಾಗಿದ್ದಾಗ ನಾವು ನೀರು ನೀಡಿದಾಗ ಎಫೆಕ್ಟಿವ್ ಆಗಿ ಉತ್ತಮವಾದ ಫಲಿತಾಂಶನ ಭತ್ತದಲ್ಲಿ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಶ್ರೀಮೆಥಡ್ ಅಂತ ಒಂದು ಭತ್ತ ಪದ್ಧತಿ ಇದೆ, ತುಂಬಾ ಯಂಗ್ ಸೀಡ್ಲಿಂಗ್ಸ್ ನ 12-15 ದಿವಸಗಳ ಸಸಿನ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗುತ್ತೆ. ಸ್ಕ್ವಯರ್ ಮೆಥಡ್ ನಲ್ಲಿ ನಾವು ಅದನ್ನ ಬೆಳಿತೀವಿ, ಜೊತೆಗೆ ಅಲ್ಲಿ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರಾಯಿಂಗ್ ಇದು ಈ ಪದ್ಧತಿ ನೀರು ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿ ಅಲ್ಲಿ ಬಳಸ್ತೀವಿ. ಜೊತೆಗೆ ಅಲ್ಲಿ ಏನಾಗುತ್ತೆ, ಈ ರೀತಿ ರೋಟೋವೀಡರ್ ಎಲ್ಲ ಹೇಳಿದ್ನಲ್ಲ ಇದೆಲ್ಲ ಚಲಿಸೋದಕ್ಕೆ ತುಂಬಾನೇ ಅನುಕೂಲ ಶ್ರೀ ಮೆಥಡ್ ನಲ್ಲಿ. ಜೊತೆಗೆ ಲೈಫ್ ಸೈಕಲ್ ಕೂಡ ಬೇಗನೆ ಕಂಪ್ಲೀಟ್ ಮಾಡುತ್ತೆ. ನಾರ್ಮಲ್ ಪ್ರೊಡಕ್ಷನ್ 140 ದಿವಸಕ್ಕಿಂತ 20 ದಿವಸ ಅಡ್ವಾಂಟೇಜ್ ಕೂಡ ನಾವು ನೀರನ್ನು ಉಳಿಸ್ಬೋದು, ಸಾಕಷ್ಟು ಭೂಮಿಗೆ ಇನ್ನೊಂದು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಉತ್ತಮವಾದ ಕೀಟ ರೋಗಗಳಿಂದ ಹೊರ ಬಂದು ವೇಗವಾಗಿ ಬೆಳೆ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡೋದ್ರಿಂದ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬೆಳೆ ಪ್ರಚೋದಕಗಳು ಅಂತ ಬಂದಾಗ ಜೀವಾಮೃತನ ನಾವು ಯೂಸ್ ಮಾಡೋದಕ್ಕೆ ಹೇಳ್ತೀವಿ. ಎಕರೆಗೆ ನಮ್ಮ ವಿಶ್ವವಿದ್ಯಾಲಯದಿಂದ 200-500 ಲೀಟರ್ ತನಕ ಕೂಡ ರೈತರು ಬಳಸೋದಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಏನು ನೀರಾವರಿ ನೀರನ್ನು ಹಾಯಿಸ್ತಿರ್ತಿರಲ್ಲ ಆ ನೀರಿನ ಜೊತೆ ಈ ಡ್ರಮ್ಮನ್ನ ಬೋಧಗಳ ಮೇಲೆ ನೀವು ಬಿಟ್ಟರೂ ಕೂಡ ಸಾಕಾಗುತ್ತೆ. ಜಮೀನುಗಳಲ್ಲೆಲ್ಲ ಭತ್ತದಲ್ಲಿ ನೀವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಬೋದು. ಹಂಗಾದ್ರೆ ಇಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ತೀರಿ ಸರ್ ಸಾವಯವ ವಿಧಾನದಲ್ಲಿ ಅನ್ನ ಕುತೂಹಲ ಕೂಡ ರೈತರಿಗೆ ಇರಬೇಕು. ಸಸ್ಯ ಸಂರಕ್ಷಣೆ ಅಂತ ಬಂದಾಗ ಸಾಮಾನ್ಯವಾಗಿ ಇಲ್ಲಿ ಟ್ರೆಡಿಷನಲ್ ವೆರೈಟೀಸ್ ಯೂಸ್ ಮಾಡೋದ್ರಿಂದ ಯಾವುದೇ ರೋಗಗಳು ಕೀಟಗಳು ಬಾಧೆ ಜಾಸ್ತಿ ಇರೋದಿಲ್ಲ. ಆದಾಗ್ಯೂ ಕೂಡ ಈಗ ಕಂಡು ಬರ್ತಕ್ಕಂಥ ನಮ್ಮಲ್ಲಿರೋದಿಲ್ಲ, ಬಟ್ ನಮ್ಮ ಪಕ್ಕ ಜಮೀನುಗಳಲ್ಲಿರ್ತಕ್ಕಂಥ ಕಂದು ಜಿಗಿ ಹುಳು ಇರ್ಬೋದು, ಈ ರೀತಿ ಎಲ್ಲ ಬಂದಾಗ ಮುಂಜಾಗ್ರತವಾಗಿ ನಾವು ಗದ್ದೆಯಿಂದ ನೀರನ್ನ ಬಸ್ತಿರ್ತೀವಿ. ಅಲ್ಲಿ ಮೆಟ್ರೈಸಿಯಂ ಅಂತ ಶಿಲೀಂದ್ರನಾಶಕ ನಮ್ಮಲ್ಲಿ ಸಿಗುತ್ತೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಅಂತೆ ಕಲಸಿ ಕೀಟದ ಬಾಧೆ ಕಾಣಿಸಿದ ಪ್ರಾರಂಭದ ಹಂತದಿಂದ ಬೆಳಗ್ಗೆ ಸಿಂಪರಣೆ ಮಾಡ್ತಾ ಬರ್ತೀವಿ. ಪ್ರತಿ ಲೀಟರ್ ನೀರಿಗೆ 2 ಲೀಟರ್ ಅಂತೆ ಬೇವಿನ ಎಣ್ಣೆ ಕೂಡ ಶಿಫಾರಸ್ಸು. ಹಲವಾರು ಕೀಟಗಳ ಸಂರಕ್ಷಣೆ ಆಗಿದೆ. ಕಾಂಡ ಕೊರಕದ ಎದುರಿಸೋದಕ್ಕೆ ಲಿಂಗಾಕರ್ಷಕ ಬಲೆ ಅಂತ ಸಿಗುತ್ತೆ, ಟ್ರಾಪ್ ಅನ್ನ ನಾವು ಅಳವಡಿಸ್ತೀವಿ. ಜೊತೆಗೆ ಬೆವೆಸಿನ ಬೆಸಿಯಾನ ಅನ್ನೋ ಜೈವಿಕ ಶಿಲೀಂದ್ರನಾಶಕನ ಯೂಸ್ ಮಾಡಿ ಕಾಂಡ ಕೊರಕ ಮತ್ತೆ ಎಲೆ ಸುರುಳಿ ಕೀಟಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ರಸ ಹೀರ್ತಕ್ಕಂತ ಕೀಟಗಳಿಗೆ ಬೇವಿನ ಎಣ್ಣೆನ ಯೂಸ್ ಮಾಡ್ತೀವಿ. ಬೆಂಕಿ ರೋಗ ಬಂದಾಗ ಸೋಡಮನಸ್ ಫ್ಲೋರಸನ್ಸ್ ಅನ್ನೋ ಇದನ್ನ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ 30 ನಿಮಿಷ ಸಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಮುಂದಿನ ಸೀಸನ್ ಅಲ್ಲಿ ಬರದೇ ಇರೋ ರೀತಿಯಲ್ಲಿ ನಾವು ಇದು ಮಾಡ್ತೀವಿ. ಜೊತೆಗೆ ಈ ದುಂಡಾಣ ಮಚ್ಚೆ ರೋಗ ಬಂದಾಗ 20% ಗೋಮೂತ್ರ ಕವಿಯೂರಿನ ಸಿಂಪರಣೆ ಮಾಡ್ತೀವಿ. ಈ ರೀತಿಯಾಗಿ ನಾವು ಸೂಡೋಮನಸ್ಸು, ಟ್ರೈಕೋಡರ್ಮಾ, ಜೊತೆಗೆ ಈ ಗೋಮೂತ್ರ ಇವೆಲ್ಲವನ್ನು ಕೂಡ ಜೀವಾಮೃತ ಈ ರೀತಿಯಾಗಿ ಯೂಸ್ ಮಾಡಿಬಿಟ್ಟು ಕೀಟ ಮತ್ತು ರೋಗಗಳ ಬಾಧೆನ ನಾವು ಕಡಿಮೆ ಮಾಡ್ತಕ್ಕಂಥ ಗುರಿನ ಹೊಂದಿರ್ತೀವಿ. ಈ ರೀತಿ ಮಾಡೋದ್ರಿಂದ ಹೆಕ್ಟೇರ್ಗೆ ಸಾವಯವ ಪದಾರ್ಥವನ್ನು ಸುಮಾರು 4-5 ಟನ್ ಕಾಳಿನ ಇಳುವರಿ, ಜೊತೆಗೆ 5-6 ಟನ್ ಒಳ್ಳೆ ಉತ್ತಮವಾದ ಮೇವಿನ ಇಳುವರಿಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಕೂಡ ಸಾವಯವ ಭತ್ತದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ರೈತ ಬಾಂಧವರು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನನ್ನನ್ನು ಸಂಪರ್ಕ ಮಾಡ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಮತ್ತೊಮ್ಮೆ ಹೇಳ್ತೀನಿ, 8867097307. ಧನ್ಯವಾದ ಸರ್. ಇದುವರೆಗೆ ತಾವು ಸಾವಯವ ಕ್ರಮದಲ್ಲಿ ಭತ್ತದ ಕೃಷಿ ಒಂದು ನಿರ್ವಹಣೆ ಕುರಿತು ಸಂಪೂರ್ಣ ಮಾಹಿತಿ ನಮ್ಮ ರೈತ ಬಾಂಧವರಿಗೆ, ಸಾವಯವ ಪ್ರಿಯರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಸಾವಯವ ಕ್ರಮದಲ್ಲಿ ಭತ್ತದ ಕೃಷಿ ನಿರ್ವಹಣೆ ಈ ಕುರಿತು ಸಾವಯವ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂತೋಷ್ ಯುಎನ್ ಸಹ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞರೊಂದಿಗಿನ ಸಂದರ್ಶನ ಕೇಳಿದರು. ಇದರಲ್ಲಿ ಸಂದರ್ಶಿಸಿದವರು ಹಾಗೂ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್ ಇನ್ನೊಂದು ಕೇಳಿ ಪರಿಸರ ಗೀತೆ. ಬನ್ನಿರಿ ಆ ತ್ಯಾಗಿಗಳ ನೆನೆವ ಬನ್ನಿರಿ, ಆ ಮಹಾತ್ಮರ ಆರಾಧಿಸಿ, ಆ ಮಹಾನೀಯರ ಬಲಿದಾನ ದೈದ ಮಹಾಪುರುಷರ ನಮನ ನಮನ, ಹುತಾತ್ಮರಿಗೆ ನಮನ. ಗರ್ಭದಲ್ಲಿ ಗಿಡ ಮ ಆತ್ಮರಿಗೆ ನಮನ. ಬನ್ನಿರಿ ಆ ತ್ಯಾಗಿಗಳ ನೆನವ ಬನ್ನಿರಿ ಆ ಮಹಾತ್ಮರ ಆರಾಧಿಸಿ ಆ ಮಹಾನೀಯರ ಬಲಿದಾನಗೈದ ಮಹಾಪುರುಷರ ನಮನ ನಮನ ಹುತಾತ್ಮರಿಗೆ ನಮನ ಹುತಾತ್ಮರಿಗೆ ನಮನ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಕಣೆ ಮುತ್ತುಗಳು ಈ ಸಜ್ಜೆಯ ಕಾಡುಗಳು ಈ ಸಜ್ಜೆಯ ಕಾಡುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಡುಗಳು ಈ ಸಜ್ಜೆಯ ಕಾಡುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಡುಗಳು ಈ ಸಜ್ಜೆಯ ಕಾಡುಗಳು ಇರಲಿ ಕುಂದದ ಕಾಡುಗಳು ವಿಧ ವಿಧ ವೈರಿಯ ವಿರೋಧ